ಘೋಷಾಲ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ಯನ್ ಚಿತ್ರದ ಗೀತೆ. ಒಂದು ಹಾಡು ಎಲ್ಲ ತೇಲಿ ಬಂತು, ಸಾಲು ಸಾಲು ಪ್ರೀತಿ ಹೊತ್ತು ತಂತು. ಗೆಳತಿ ನನ್ನಲ್ಲಿ ಇದೇನೋ ಹೊಸ ಲಾಪ, ಕಣ್ಣಲ್ಲೇ ಶುರು ಸಿಹಿ ಸಲ್ಲಾಪ. ಇನ್ನು ಚಿತ್ರ ಅನುರಾಧ ಶ್ರೀರಾಮ್ ಹಾಗೂ ಮಧು ಬಾಲಕೃಷ್ಣ ಅವರ ಧ್ವನಿಗಳಲ್ಲಿ ಅಣ್ಣ ತಂಗಿ ಚಿತ್ರದ ಗೀತೆ. ಸೊಸೆಯಾಗಿ ಮಾತಿಗೆ ತಪ್ಪಲ್ಲ ಅಂತ ತಿನ್ನು ಈ ಬೆಲ್ಲ. ನೀನೇ ನನ ಬೆಲ್ಲ, ಬೇರೆ ಯಾರು ನನಗಿಲ್ಲ. ಆತ್ಮೀಯ ಕೇಳುಗರೆ, ಕರ್ನಾಟಕ ಸಂಘ ಶಿವಮೊಗ್ಗ ಇವರ ಆಶ್ರಯದಲ್ಲಿ ದಿನಾಂಕ 30 ಶನಿವಾರ ಅಂದರೆ ನಾಳೆ ಸಂಜೆ 5:30 ತಿಂಗಳ ಅತಿಥಿ ಕಾರ್ಯಕ್ರಮ ನಡೀತಾ ಇದೆ. ವಿಷಯ ಜನಜೀವನದಲ್ಲಿ ಆಧುನಿಕತೆಯ ಪ್ರವೇಶ. ಭಾಗವಹಿಸುವ ಅತಿಥಿಗಳು ಸಾಹಿತಿಗಳಾದ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ ಅವರು, ಅಧ್ಯಕ್ಷತೆ ಶ್ರೀಯುತ ಎಂಎನ್ ಸುಂದರ್ರಾಜ್, ಸ್ಥಳ ಕರ್ನಾಟಕ ಸಂಘ ಭವನ ಶಿವಮೊಗ್ಗ. ಗಮನಿಸಿ, ನಾಳೆ ಸಂಜೆ 5:30 ಶಿವಮೊಗ್ಗದ ಕರ್ನಾಟಕ ಸಂಘ ಭವನದಲ್ಲಿ ತಿಂಗಳ ಅತಿಥಿ ಕಾರ್ಯಕ್ರಮ. ಸಾಹಿತ್ಯಾಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೋರಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಜೀವನ ಯತ್ನ ಚಿತ್ರದ ಗೀತೆ. ಶಿವ ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ ಕಮರು ಕಬಡಿಯುತ ತಾಂಡವನಾಡುತ ಕುಣಿಯುವ ರುದ್ರನೇ ಭಸ್ಮ ಬಲೇಪಿಸಿ ತ್ರಿಶೂಲ ಹಿಡಿದ ಸ್ಮಶಾನ ಭದ್ರನೇ ಕಮರು ಕಬಡಿಯುತ ತಾಂಡವನಾಡುತ ಕುಣಿಯುವ ರುದ್ರನೇ ಅಸ್ಮವಲೇ ಬಿಸಿ ತ್ರಿಶೂಲ ಹಿಡಿದ ಸ್ಮಶಾನ ಭದ್ರನೇ ಡಮ ಡಮ ಡಮ ಡಮ ಡಮ ಡಮ ಡಮ ರುಗ ಹಸ್ತ ದಿವಿ ದಿವಿ ದಿವಿ ದಿವಿ ದಿವಿ ದಿವಿ ತಾಂಡವ ನಾಟ್ಯ ಡಮ ಡಮ ಡಮ ಡಮ ಡಮ ಡಮ ಡಮ ರುಗ ಹಸ್ತ ದಿವಿ ದಿವಿ ದಿವಿ ದಿವಿ ದಿವಿ ದಿವಿ ತಾಂಡವ ನಾಟ್ಯ ನಾಗೇಶ್ವರ ಶಿವ ಗೌರೀಶ್ವರ ರುದ್ರೇಶ್ವರ ಶಿವ ವಿಶ್ವೇಶ್ವರ ನಾಗೇಶ್ವರ ಶಿವ ಗೌರೀಶ್ವರ ರುದ್ರೇಶ್ವರ ಶಿವ ವಿಶ್ವೇಶ್ವರ ಶಂಭೋ ಶಂಕರ ಕಾಯೋ ಗಿರಿಧರ ಶಂಭೋ ಶಂಕರ ಕಾಯೋ ಗಿರಿಧರ ನಾಗೇಂದ್ರ ಹರಾಯ ತ್ರಿಲೋಚನಾಯ ಭಸ್ಮಾಂಗ ರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮ ಶಿವಾಯ ಲೋಕಪಾಲ ಮಹಾಕಾಲ ಚಂದ್ರಪಾಲ ಸರ್ಪಮಾಲ ಭೂದೇವ ದೇವ ದೇವ ಗುರುದೇವ ಮಹಾದೇವ ಲೋಕಪಾಲ ಮಹಾಕಾಲ ಚಂದ್ರಪಾಲ ಸರ್ಪಮಾಲ ಭೂದೇವ ದೇವ ದೇವ ಗುರುದೇವ ಮಹಾದೇವ ಭೂತೇಶ್ವರ ಮಹೇಶ್ವರಾದಿಗಂಬರ ಗಂಗಾಧರ ಲೋಕಾಂಕರಾದ್ಯುತಿಧರ ನಿತ್ಯಾಸುಂದರ ಓಂಕಾರ ಹರ ಹರ ಹರ ಹರ ಹರ ಹರ ಹೇ ಚಂದ್ರಶೇಖರ ಹರ ಹರ ಹರ ಹರ ಹರ ಹೇ ಶಿವಶೇಖರ ಹರ ಹರ ಹರ ಹರ ಹರ ಹರ ಹೇ ಚಂದ್ರಶೇಖರ ಹರ ಹರ ಹರ ಹರ ಹರ ಹರ ಹೇ ಶಿವಶೇಖರ ಅನಂತಾಯ ತಾರಕಾಯ ಅವ್ಯಕ್ತಾಯ ಗಿರೀಶಾಯ ಗಿರಿಪ್ರಿಯಾಷ್ಟಮಾರ್ಥಾಯ ಪಂಚಪತ್ರ ಪುಷ್ಪದಂತ ವೀರಭದ್ರಾಯ ಶಿವ ಶಿವ ಶಿವ ಶಿವ ಹೇ ಗೌರಿ ಶಂಕರ ಶಿವ ಶಿವ ಶಿವ ಶಿವ ಶಿವ ಶಿವ ಉಮಾ ಮಹೇಶ್ವರ ಶಿವ ಶಿವ ಶಿವ ಶಿವ ಹೇ ಗೌರಿ ಶಂಕರ ಶಿವ ಶಿವ ಶಿವ ಶಿವ ಶಿವ ಶಿವ ಉಮಾ ಮಹೇಶ್ವರ ಎದ್ದು ಬಾರ ಉರಹರ ಮಾಡು ದುಷ್ಟ ಸಂಹಾರ ಎದ್ದು ಬಾರ ಉರಹರ ಮಾಡು ದುಷ್ಟ ಸಂಹಾರ ಎದ್ದು ಬಾರ ಉರಹರ ಮಾಡು ದುಷ್ಟ ಸಂಹಾರ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಜೀವನ ಯಜ್ಞ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಯನ್ನು ರಚಿಸಿದವರು ರತೀಶ್ ರತ್ನಮಾಲ, ಸಂಗೀತ ನೀಡಿದ್ದವರು ಅಶ್ಲೇ ಮಿಚನ್ ಅವರು. ಇನ್ನು ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಕಡಿಪುಡಿ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಕೇಳುಗರೆ, ಕರ್ನಾಟಕ ಸಂಘ ಶಿವಮೊಗ್ಗ ಇವರ ಆಶ್ರಯದಲ್ಲಿ ದಿನಾಂಕ 30ರ ಶನಿವಾರ ಅಂದರೆ ನಾಳೆ ಸಂಜೆ 5:30 ತಿಂಗಳ ಅತಿಥಿ ಕಾರ್ಯಕ್ರಮ ಜರುಗಲಿದೆ. ನಾಳೆಯ ವಿಷಯ ಜನಜೀವನದಲ್ಲಿ ಆಧುನಿಕತೆಯ ಪ್ರವೇಶ. ಭಾಗವಹಿಸುತ್ತಾರೆ ಸಾಹಿತಿಗಳಾದ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ ಅವರು, ಅಧ್ಯಕ್ಷತೆ ಶ್ರೀಯುತ ಎಂಎನ್ ಸುಂದರರಾಜ್. ಸ್ಥಳ ಕರ್ನಾಟಕ ಸಂಘ ಭವನ ಶಿವಮೊಗ್ಗ. ಗಮನಿಸಿ, ನಾಳೆ ಸಂಜೆ 5:30 ಶಿವಮೊಗ್ಗದ ಕರ್ನಾಟಕ ಸಂಘ ಭವನದಲ್ಲಿ ತಿಂಗಳ ಅತಿಥಿ ಕಾರ್ಯಕ್ರಮ. ಸಾಹಿತ್ಯಾಸಕ್ತರು ಭಾಗವಹಿಸಲು ಕೋರಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕುನಾಲ್ ಗಂಜಾವಾಲಾ ಅವರ ಧ್ವನಿಯಲ್ಲಿ ಜೂಲಿ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಗಜೋಡಣೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. Thank you. ನಿನ್ನ ಪ್ರೀತಿಯಲ್ಲಿ ಕನಸಿದೆ ನೂರಾರು, ಈ ಕನಸಿನ ನಡುವಿನಲ್ಲಿ ಸಳೆತವು ನೂರಾರು. ಲೋಕ ಹೇಳೋ ನೀತಿ ಬೇರೆ, ಈ ಪ್ರೀತಿಯೇ ಬೇರೆ. ನಮ್ಮ ನಡುವೆ ಬರಲಿ ಯಾರೇ, ಪ್ರೇಮಿಸುವೆ ಬಾರೆ. ನನ್ನ ನಿನ್ನ ಪ್ರೀತಿಯಲ್ಲಿ ಕನಸಿದೆ ನೂರಾರು, ಈ ಕನಸಿನ ನಡುವಿನಲ್ಲಿ ಸೆಳೆತವು ನೂರಾರು. ಹೆಜ್ಜೆಯಲ್ಲೂ ನನ್ನ ಗುರುತಿಡುವೆ, ನಿನ್ನ ಪ್ರತಿ ನಗುವಲ್ಲೂ ನನ್ನ ನೆನಪಿಡುವೆ. ನಿನ್ನ ಅಂದ ಚಂದ ಕಂಡು ಸೋತು ಬಿಡುವೆ, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಗುರುತಿಡುವೆ, ನಿನ್ನ ಪ್ರತಿ ನಗುವಲ್ಲೂ ನನ್ನ ನೆನಪಿಡುವೆ. ನಿನ್ನ ಅಂದ ಚಂದ ಕಂಡು ಸೋತು ಬಿಡುವೆ. ಚೆಲುವು ಬೇರೆ, ಒಲವು ಬೇರೆ, ಬೆಸುಗೇನೆ ಬೇರೆ. ನೆನಪು ಬೇರೆ, ಮರೆವು ಬೇರೆ, ನಡೆಯೋ ನನ್ನ ನಿನ್ನ ಪ್ರೀತಿಯಲ್ಲಿ ಕನಸಿದೆ ನೂರಾರು, ಈ ಕನಸಿನ ನಡುವಿನಲ್ಲಿ ಸೆಳೆತವು ನೂರಾರು. ಸವಿನೆನಪಲ್ಲೆ ಲೋಕ ಮರಿಬಲ್ಲೆ, ನಿನ್ನ ಮುಖ ನೋಡದೆ ಹೇಗೆ ಇರಬಲ್ಲೆ. ಎದೆ ಎನ್ನೆ ಬಗೆದು ಜೀವ ಕೊಡಬಲ್ಲೆ, ನಿನ್ನ ಸವಿನೆನಪಲ್ಲೆ ಲೋಕ ಮರಿಬಲ್ಲೆ, ನಿನ್ನ ಮುಖ ನೋಡದೆ ಹೇಗೆ ಇರಬಲ್ಲೆ. ಎದೆ ಎನ್ನೆ ಬಗೆದು ಜೀವ ಕೊಡಬಲ್ಲೆ. ಉಸಿರಿನ ಮೇಲೆ ಹೃದಯವ ನಿರಿಸಿ ಕೂಗುವೆ ನಿನ್ಹೆಸರೇ. ಜಗವೇ ಬೇರೆ, ಜನರೇ ಬೇರೆ, ಪ್ರೇಮಿಗಳೇ ಬೇರೆ. ನನ್ನ ನಿನ್ನ ಪ್ರೀತಿಯಲ್ಲಿ ಕನಸಿದೆ ನೂರಾರು, ಈ ಕನಸಿನ ನಡುವಿನಲ್ಲಿ ಸೆಳೆತವು ನೂರಾರು. ಚಿತ್ರಗೀತೆಗಳನ್ನು ಕೇಳಿದಿರಿ. ಆತ್ಮೀಯ ಕೇಳಿದ್ರೆ ಕರ್ನಾಟಕ ಸಂಘ ಶಿವಮೊಗ್ಗ ಇವರ ಆಶ್ರಯದಲ್ಲಿ ದಿನಾಂಕ 30ರ ಶನಿವಾರ ಅಂದರೆ ನಾಳೆ ಸಂಜೆ 5:30 ತಿಂಗಳ ಅತಿಥಿ ಕಾರ್ಯಕ್ರಮ ನಡೀತಾ ಇದೆ. ನಾಳೆಯ ವಿಷಯ ಜನಜೀವನದಲ್ಲಿ ಆಧುನಿಕತೆಯ ಪ್ರವೇಶ. ಭಾಗವಹಿಸುತ್ತಾರೆ ಸಾಹಿತಿಗಳಾದ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ, ಅಧ್ಯಕ್ಷತೆ ಶ್ರೀಯುತ ಎಂ ಎನ್ ಸುಂದರರಾಜ್. ಸ್ಥಳ ಕರ್ನಾಟಕ ಸಂಘ ಭವನ ಶಿವಮೊಗ್ಗ. ಗಮನಿಸಿ, ನಾಳೆ ಸಂಜೆ 5:30 ಶಿವಮೊಗ್ಗದ ಕರ್ನಾಟಕ ಸಂಘ ಭವನದಲ್ಲಿ ತಿಂಗಳ ಅತಿಥಿ ಕಾರ್ಯಕ್ರಮ. ಸಾಹಿತ್ಯಾಸಕ್ತರು ಇದರಲ್ಲಿ ಭಾಗವಹಿಸಲು ಕೋರಲಾಗಿದೆ. ಆಕಾಶವಾಣಿ ಭದ್ರಾವತಿ.